ಮತ್ತೆ ಹಿಂಡೋದು ತೆಗೆಯೋದು, ಹಿಂಡಿ ತೆಗೆದು ಮಾಡಿ ಸುಮಾರು 90 ಲೀಟ್ರು ಅದನ್ನ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ಇನ್ನೊಂದು 10 ಲೀಟ್ರು ಫ್ರೆಶ್ ಗಂಜಲ, ಅಂದ್ರೆ ಒಂದು ರಾತ್ರಿಗಿಂತ ಜಾಸ್ತಿ ಹಳೇದಾದ್ರೆ ಬೇಡ, ಒಂದು ರಾತ್ರಿಯಷ್ಟು ಹಳೇದಾದ್ರೂ ನಡೆಯುತ್ತೆ, ತೊಂದರೆ ಇಲ್ಲ. ಅಂದ್ರೆ ಹಿಂದಿನ ರಾತ್ರಿ ಸಂಗ್ರಹಿಸಿದ ಗಂಜಲ, ಒಂದು 10 ಲೀಟ್ರ್ ಗಂಜಲ, 90 ಲೀಟ್ರು ಈ ದ್ರಾವಣ, ತಯಾರಿಸಿದಂತ ದ್ರಾವಣ, ಇದನ್ನ ಮಿಶ್ರ ಮಾಡ್ಕೊಂಡು ನಾವು ಸಿಂಪಡಿಸಬಹುದು. ಸುಮಾರು 1 ಎಕರೆಗೆ ಸುಮಾರು 200 ಲೀಟ್ರ್ ಬೇಕಾಗ್ತದೆ ಅಂತಂದ್ರೆ 20 ಕೆಜಿ ಸೊಪ್ಪು ಅಥವಾ 20 ಕೆಜಿ ಬೀಜ ಆದ್ರೆ ನಮಗೆ ಸಂಪೂರ್ಣವಾಗಿ ಸಾಕಾಗ್ತದೆ ಇದನ್ನ ಮಾಡೋದಕ್ಕೆ. ಇದರಲ್ಲಿ ನೀವು ಇನ್ನೂ ಪರಿಣಾಮಕಾರಿಯಾಗಿ ಮಾಡಬೇಕು ಅಂತಂದ್ರೆ ಸ್ವಲ್ಪ ಖಾರ ಇರುವಂತ ಮೆಣಸಿನಕಾಯಿ ಇದನ್ನು ಸೇರಿಸಬಹುದು, ಅಥವಾ ಬೆಳ್ಳುಳ್ಳಿ ಸೇರಿಸಬಹುದು. ಇವನ್ನ ಸೇರಿಸೋದ್ರಿಂದ ಅದು ಕೆಲವು ಎಸ್ಪೆಷಲಿ ಏನು ಕ್ಯಾಟರ್ಪಿಲ್ಲರ್ಗಳು ನಮ್ಮ ಹುಳುಗಳು ಏನಿರ್ತವೆ ಅವುಗಳು ಅದನ್ನ ಕಡಿಲಿಕ್ಕೆ ಹೋದಾಗ ಅವು ಬಾಯಿಗಳಿಗೆ ಈ ಖಾರ ತಗಲಿ ಅದು ತಿನ್ನೋದನ್ನ ಬಿಡುತ್ತೆ. ಈ ಖಾರ ಟಚ್ ಆದಾಗ್ಲೂ ಸಹ ಬಹಳಷ್ಟು ಸಲ ಈ ರಸ ಇರೋ ಕೀಟಗಳು ಅಲ್ಲಿ ಕೂರೋದಿಲ್ಲ, ಗಿಡದಿಂದ ಕೆಳಕ್ಕೆ ಬಿದ್ದು ಹೋಗ್ತವೆ. ಕೆಲವೊಂದಷ್ಟು ಈಗ ಖಾರದ ಬಾಧೆಗೆ ಈ ಗಿಡದ ಹತ್ರಕ್ಕೆ ಬರೋದಿಲ್ಲ, ಅಥವಾ ವಾಸನೆಗೆ ಇದ್ರ ಹತ್ರ ಅವರು ಸುಳಿಯೋದಿಲ್ಲ, ದೂರ ಹೋಗ್ತವೆ. ಬಹಳಷ್ಟು ದಿನ ಅವು ತಿನ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಅವು ನಿಶಕ್ತರಾಗಿ ನಮಗೆ ಬಹಳ ಅನುಕೂಲ ಆಗ್ತದೆ. ಈ ರೀತಿಯ ಒಂದು ಸರಳವಾಗಿ ಸಸ್ಯಜನ್ಯ ಕೀಟನಾಶಕಗಳನ್ನು ಬಹಳ ಅವರ ಇದರಲ್ಲೇ ಈ ನಮ್ಮ ಕಾನ್ಸೆಪ್ಟ್ ಏನಿದೆ ಕನಸು ದ್ವಿಗುಣಗೊಳಿಸೋದು, ಆದಾಯ ದ್ವಿಗುಣಗೊಳಿಸೋದು, ಅದಕ್ಕೆ ಇದು ಒಂದು ಬಹಳ ಸರಳವಾದಂತ ವಿಧಾನ. ಎಷ್ಟೋ ಕಳೆ ಸಸ್ಯಗಳನ್ನ ನಾವು ಈ ರೀತಿ ಬಳಸ್ಕೋಬಹುದು. ನಮ್ಮಲ್ಲೇ ನಮ್ಮ ಹೊಲದಲ್ಲಿ ಇರೋ ಇದ್ರ ಜೊತೆಗೆ ನಮ್ಮ ಎಕ್ಕದ ಗಿಡ ಯೂಸ್ ಮಾಡ್ಕೋಬಹುದು. ಬಹಳ ಸರಳವಾಗಿ ಸಿಗ್ತವೆ, ಕೆಲವು ಬೇರೆ ಕಡೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಇದೆಲ್ಲ ಆಯ್ತು, ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಮಾರುಕಟ್ಟೆಯಲ್ಲಿ ಬೇಡಿಕೆ ಇರೋ ತರಕಾರಿ ಬೆಳೆದಿದ್ದೀವಿ, ಆದ್ರೆ ಕೀಟದ ಬಾಧೆ ಆಗ್ತಾ ಇದೆ, ಭಯ ಶುರುವಾಗುತ್ತೆ. ರಾಸಾಯನಿಕಗಳನ್ನ ನಾವೇ ತಿಳಿಸೋ ಹಾಗೆ ಕೊನೆಯ ಅಸ್ತ್ರವಾಗಿ ಬಳಕೆ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಬರುತ್ತೆ. ಏನ್ ಮಾಡ್ಬೇಕಾದ ಅನಿವಾರ್ಯತೆ ಬಂದಾಗ ನಾವು ಬಾಧೆ ನೋಡಬೇಕು. ನಾವು ಈಗ ಹಣ್ಣುಗಳಲ್ಲಿ 5% ಹಾನಿ ಇದೆ ಅಂದ್ರೆ ಮಾತ್ರ ನಾವು ಕೀಟನಾಶಕಗಳ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲೋ ಅಲ್ಲೊಂದು ಇಲ್ಲೊಂದು 100 ಕ್ಕೆ 1 ಹಣ್ಣಿಗೆ ಡ್ಯಾಮೇಜ್ ಇದೆ, 100 ಕ್ಕೆ 1 ಗಿಡದಲ್ಲಿ ಅಷ್ಟೇ ನಮಗೆ ಬಾಧೆ ಇದೆ ಅಂತಂದ್ರೆ ಚಿಂತೆ ಮಾಡೋದು ಬೇಡ. ನಾವು ಲೆಕ್ಕ ಮಾಡಿದ ಒಂದು 100 ಗಿಡದಲ್ಲಿ 1 ಗಿಡದಲ್ಲಿ ಡ್ಯಾಮೇಜ್ ಇದ್ರೆ ಅದ್ರ ಬಗ್ಗೆ ನಾವು ನಿಶ್ಚಿಂತರಾಗಿರ್ಬೋದು. 5-10% ಇದ್ರೆ ಅವಾಗ ಮಾತ್ರ ಕೀಟನಾಶಕಗಳನ್ನ ಸಿಂಪಡಿಸಬಹುದು. 5 ಇತ್ತು ಅಂತಂದ್ರೆ ಯಾವುದೇ ಒಂದು ಸಸ್ಯಜನ್ಯ ಕೀಟನಾಶಕಗಳಿಂದ ನಾವು ಇದನ್ನ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. 10% ಹೋದಾಗ ಇನ್ವೇರಿಯಬಲಿ ನಾವು ಹೋಗ್ಬೇಕು, ಇಲ್ಲ ಅಂತಂದ್ರೆ ನಮಗೆ ಬಹಳಷ್ಟು ಹೊಡೆತ ಬೀಳ್ತದೆ. 10% ಡ್ಯಾಮೇಜ್ ಇದ್ದಾಗ ನಾವು ಖಂಡಿತವಾಗಿ ಹೋಗ್ಬೇಕು. ಇದಲ್ದೇನೆ ಸಹ ನಾವು ಈ ಮೋಹಕ ಬಲೆಗಳನ್ನ ಹಾಕಿರ್ತೀವಿ. ಮೋಹಕ ಬಲೆಗಳಲ್ಲಿ ಎಷ್ಟು ಪತಂಗಗಳು ಬೀಳ್ತಾ ಇದಾವೆ ಅಥವಾ ನೊಣಗಳು ಬೀಳ್ತಾ ಇದಾವೆ, ಇವುಗಳನ್ನ ನೋಡಿಕೊಂಡು ಸಹ ನಾವು ಕೀಟನಾಶಕಗಳಿಗೆ ಹೋಗ್ಬೇಕಾ ಬೇಡವಾ ಅನ್ನೋದು ಕೂಡ ನಿರ್ಧಾರ ತಗೋಬಹುದು. ಈಗ ನಮ್ಮ ಬದನೆಯ ಕಾಯ್ಕುಡಿ ಮತ್ತೆ ಕಾಯ್ಕೊರೆಯುವಂತ ಹುಳ ಇದೆ, ಅದರಲ್ಲಿ ತಗೊಂಡು ಈಗ 100 ಗಿಡ ನಾವು ಲೆಕ್ಕ ಮಾಡ್ಕೋತಾ ಬಂದ್ವಿ. ಅದರಲ್ಲಿ 10 ಗಿಡಕ್ಕೆ ಮೇಲ್ಗಡೆ ಕುಡಿಯಾದ್ರೂ ಹೋಣಿಗಿದೆ, ಅಥವಾ ಅದರಲ್ಲಿ ಲೆಕ್ಕ ಮಾಡಿದಂತ ಸುಮಾರು 100 ಕಾಯಿಗಳು ಬೆಂಡ್ ಆಗಿದ್ದಾವೆ ಕಾಯಿ ಕೊರಕದಿಂದ, ಅಥವಾ ಅದರಲ್ಲಿ ನಮ್ಮ ಕಾಯಿಕೊರಕದ ಬಾಧೆ ತೂತುಗಳು ಕಾಣಿಸ್ತಾ ಇದಾವೆ ಅಂತ ಮಾತ್ರ ನಾವು ಕೀಟನಾಶಕಗಳನ್ನಬೇಕು. ಆ ಮಾಡೋದಕ್ಕಿಂತ ಮೊದಲು ನಾನು ಮೊದಲೇ ಹೇಳಿದಾಗೆ ಈ ಬಾಧಿತ ಹಣ್ಣುಗಳನ್ನ ಅಥವಾ ಕಾಯಿಗಳನ್ನ ಕಿತ್ತು ಆಳವಾದ ಗುಂಡಿನಲ್ಲಿ ಹಾಕಿ ಅವುಗಳ ಮತ್ತೆ ಅವುಗಳಿಂದ ಪತಂಗಗಳು ಅಥವಾ ನೊಣಗಳು ಬಂದು ನಮ್ಮ ಬೆಳೆಗೆ ಕೂರ್ದಾಗೆ ಅವುಗಳನ್ನು ನಿಯಂತ್ರಿಸಿ ನಂತರ ನಾವು ಇಲ್ಲಿ ಕೀಟನಾಶಕವನ್ನು ಸಿಂಪಡಿಸಬೇಕಾಗ್ತದೆ. ಮತ್ತೆ ಇನ್ನೊಂದು ತಪ್ಪು ಎಲ್ಲ ಆಗ್ತಾ ಇದೆ ಅಂತಂದ್ರೆ, ನನಗೊಂದು ಕರೆ ಬಂದಿತ್ತು, ನೀವು ಬರೇ ಲ್ಯಾಮ್ಡಾ ಸೈಲೋತ್ರಿನ ಹೊಂದು ಹೇಳಿದ್ದೀರಿ, ಅಡಿಕೆಗೆ ಯಾವುದೋ ಒಂದು ಶಿಫಾರಸ್ ಮಾಡಿದ್ದೆ, ಅದು ಒಂದೇ ಸಾಕ ಅಂತೇಳಿ ರಿಪೀಟೆಡ್ ಆಗಿ ಅವ್ರು ಕೇಳ್ತಾ ಇದ್ರು. ಈಗ ಅದು ಒಂದು ಬಹಳ ಚೆನ್ನಾಗಿ ಪರಿಣಾಮ ಕೊಡ್ತಾ ಇದೆ ಅಂತ ಬಹಳಷ್ಟು ರೈತರುಗಳು ಹೇಳಿದ್ರು ಸಹ ಅವರು ಒತ್ತಿ ಕೇಳ್ತಾ ಇದಾರೆ, ಯಾಕೆಂದ್ರೆ ಅವ್ರಿಗೆ ಇದು ಒಂದು ಅಭ್ಯಾಸ ಆಗೋಗಿದೆ, ಒಂದರಲ್ಲಿ ಕೆಲಸ ಆಗೋದಿಲ್ಲ ಅನ್ನೋ ಒಂದು ಇದು ಬಂದ್ಬಿಟ್ಟಿದೆ. 2-3 ಕೀಟನಾಶಕಗಳನ್ನ ಬೆರೆಸಿ ಸಿಂಪಡಿಸೋದ್ರಿಂದ ಇದಾಗ್ತದೆ. ಮತ್ತೆ ಈ ಕೀಟನಾಶಕಗಳನ್ನ ಅದು ಕೆಲವೊಂದ್ಸಲ ನಾವು ಶಿಫಾರಸು ಮಾಡಿರೋದಿಲ್ಲ ಆ ಬೆಳೆಗಳಿಗೆ, ಅಥವಾ ಆ ಹಂತಕ್ಕೆ ನಾವು ಅದನ್ನ ಶಿಫಾರಸು ಮಾಡಿರೋದಿಲ್ಲ. ಅದನ್ನು ಕೂಡ ರೈತರುಗಳು ಮಾಡ್ತಾರೆ, ಯಾಕೆಂದ್ರೆ ಅದ್ರ ಪರಿಣಾಮ ನೋಡಿರ್ತಾರೆ, ಬೇರೆ ಬೆಳೆನಲ್ಲಿ ನೋಡಿರ್ತಾರೆ, ಅಥವಾ ಅದರದೇ ಒಂದು ಅರ್ಲಿ ಸ್ಟೇಜ್ ಅಲ್ಲಿ ನೋಡಿರ್ತಾರೆ. ಹಾಗಾಗಿ ಅದನ್ನ ಮಾಡೋದ್ರಿಂದ ತೊಂದರೆಗಳು ಜಾಸ್ತಿ ಆಗ್ತವೆ. ಇನ್ನೊಂದು ನಮ್ಮ ಈ ಕೀಟನಾಶಕಗಳಿಂದ ಆಗ್ತಾ ಇರುವಂತಹ ಅತ್ಯಂತ ತೊಂದರೆ ಅಂತಂದ್ರೆ ಇದು ಗಮನಿಸ್ತಾ ಇಲ್ಲ ರೈತರುಗಳು. ಅವರ ದೇಹದಲ್ಲಿ ಬಹಳಷ್ಟು ಶೇಷಾಂಶಗಳು ಉಳಿದು ಹೋಗ್ತವೆ, ಯಾಕೆಂದ್ರೆ ಅವರು ನೇರವಾಗಿ ಅದಕ್ಕೆ ಎಕ್ಸ್ಪೋಸ್ ಆಗಿರ್ತಾರೆ. ಬೇರೆ ಎಲ್ಲರಿಗಿಂತನು ಭೂಮಿ ಗಿಡ ಅವ್ರನ್ನ ಬಿಟ್ರೆ ರೈತರೇ ಬಹಳಷ್ಟು ಇದಕ್ಕೆ ತೊಂದರೆ ಹೋದ್ ಬಟ್ ಅವ್ರಿಗೆ ಅದರದ್ದು ಗಮನಿಸ್ಕೊಳ್ಳೋದಿಲ್ಲ. ಅವ್ರ ಆರೋಗ್ಯದಲ್ಲಿ ಬಹಳ ಏರುಪೇರು ಆಗ್ತಾ ಇದೆ. ಮತ್ತೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮ್ಮಲ್ಲಿ ಇನ್ನೂ ವ್ಯವಸ್ಥಿತವಾಗಿ ಅಧ್ಯಯನಗಳು ನಡೆದಿಲ್ಲ. ಇವತ್ತಿನ ದಿನಗಳಲ್ಲಿ ನನ್ನ ಯಾರೋ ಸ್ನೇಹಿತರು ಮೆಡಿಕಲ್ ಫೀಲ್ಡ್ನವರು ಹೇಳ್ತಾ ಇದ್ರು, ಇಂದು ಒಂದು ಕಾಲದಲ್ಲಿ 40+ ವಯಸ್ಸಿನವರಷ್ಟೇ ಅವ್ರದ್ದು ಟ್ರೀಟ್ಮೆಂಟ್ಗೆ ಬರ್ತಾ ಇದ್ರು ಈ ಯಾವುದು ಆರ್ಟ್ ಇನ್ವಿಟ್ರೋ ಫರ್ಟಿಲೈಸೇಷನ್ IVF. ಈಗ 20+ ಸಹ ಬರ್ತಾ ಇದ್ದಾರೆ ಅಂತೇಳಿ. ಅಂದ್ರೆ ಇದರಲ್ಲಿ ನಮ್ಮ ಕೀಟನಾಶಕಗಳ ಪಾತ್ರನೂ ಇದೆ ಅಂತೇಳಿ. ಯಾಕೆ ಅಂತಂದ್ರೆ ನಮ್ಮಲ್ಲೂ ಕೂಡ ಬಹಳಷ್ಟು ಕೀಟನಾಶಕಗಳು ಅವುಗಳ ಗುಣಲಕ್ಷಣಗಳು ಅವು ಯಾವ ರೀತಿ ನಮ್ಮ ಹುಳುಗಳ ಮೇಲೆ ಬಾಧೆ ಮಾಡ್ತವೋ ಅದೇ ಬಾಧೆನ ನಮ್ಮಲ್ಲೂ ಮನುಷ್ಯರಲ್ಲೂ ಅಥವಾ ಪಶು ಪ್ರಾಣಿಗಳಲ್ಲೂ ಸಹ ಮಾಡ್ತವೆ. ಅಂದ್ರೆ ಅದು ಉಸಿರಾಟದ ಮೂಲಕ ಅಥವಾ ನಾವು ಎಲ್ಲಾದ್ರೂ ಹೋಗ್ತಾ ಇದೆ, ಅದು ನಮಗೆ ಗೊತ್ತಿಲ್ಲದೇನೆ. ಮತ್ತೆ ನಮ್ಮ ಫುಡ್ ಚೈನ್ ಅಲ್ಲಿ ಪ್ರಮುಖವಾಗಿ ನಮ್ಮ ಆಹಾರದ ಮುಖಾಂತರ ನೀರಿನ ಮುಖಾಂತರ ಇದು ಹೋಗ್ತಾ ಇದೆ. ಆದ್ರೆ ಆ ಪ್ರಮಾಣ ತುಂಬಾ ಕಡಿಮೆ ಇರೋದ್ರಿಂದ ಎಲ್ಲಿಂದ ಬಂತು ಅಂತೇಳಿ ಯಾರಿಗೂ ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ. ಈಗ ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬಹುದು ಅವರ ಒಂದು ಮಟ್ಟದಲ್ಲಿ? ಅವ್ರ ಮಟ್ಟದಲ್ಲಿ ಅದೇ ನಾನು ಹೀಗೆ ಹೇಳದಂಗೆ ಒಂದು ಇಷ್ಟು ಕ್ರಮಗಳನ್ನ ಅಳವಡಿಸಿಕೊಳ್ಳೋದು. ಕೀಟನಾಶಕನ ಅತ್ಯಂತ ಕಡೆಯ ಆಗೋದೇ ಇಲ್ಲ, ಒಳ್ಳೆ ಬೆಲೆ ಇದೆ ಅವಾಗಷ್ಟೇ ನಾವು ಕೀಟನಾಶಕ ಸಿಂಪಡಿಸಬೇಕು. ಅದ್ ಮಾಡ್ತಾ ಇದ್ದಾರೆ, ಅದು ನಾನು ನನ್ನ ಕೆಲವೊಂದಷ್ಟು ಅಧ್ಯಯನಗಳಲ್ಲಿ ನನಗೆ ಈಗಾಗಲೇ ಗೊತ್ತಾಗಿದೆ. ಬೆಲೆ ಜಾಸ್ತಿ ಇತ್ತು ಅಂತಂದ್ರೆ ಆ ಹಣ್ಣಿನ ಮೇಲೆ ಹುಡುಕಾಡಿದ್ರು ಒಂದು ಸಣ್ಣ ಕಲೆ ಸಹ ಕಾಣಿಸೋದಿಲ್ಲ. ಬೆಲೆ ಕಡಿಮೆ ಆಯ್ತು ಅಂತಂದ್ರೆ ಅದರಲ್ಲಿ ಹುಳ ಸಹ ಈಚೆಗೆ ಬರ್ತಾ ಇರ್ತದೆ ಆ ರೀತಿ. ಅದು ಸಹಜ, ಯಾಕೆ ಅಂತಂದ್ರೆ ನಮ್ಮ ಪರಿಸ್ಥಿತಿ ಅನ್ನೆಸರಿ ನಾವು ಅಲ್ಲಿ ಖರ್ಚು ಮಾಡ್ಲಿಕ್ಕೂ ರೆಡಿ ಇಲ್ಲ. ಇದು ಅದೊಂದು ಅಭ್ಯಾಸ ಆಗೋಗಿದೆ, ಅದ್ ಮಾಡ್ತಾ ಇದ್ದಾರೆ. ಬಟ್ ಅದನ್ನ ಎಲ್ಲಾ ರೀತಿನಲ್ಲೂ ಬಳಸ್ಕೊಂಡು ಕೀಟನಾಶಕವನ್ನು ಕಟ್ಟ ಕಡೆಯ ಅಸ್ತ್ರವಾಗಿ ವಿಧಿ ಇಲ್ಲ ಇದನ್ನ ಬಿಟ್ರೆ ನಮ್ಗೆ ತುಂಬಾ ನಷ್ಟ ಹೊಂದುತ್ತೀವಿ ಅಂದಾಗ ಮಾತ್ರ ಕೀಟನಾಶಕಗಳಿಗೆ ಹೋಗ್ಬೇಕು. ಅದಕ್ಕಿಂತ ಮೊದಲು ಕೀಟನಾಶಕಗಳು ಬಳಸಬೇಕಾದ್ರೆ ಯಾವ ಕೀಟನಾಶಕಗಳನ್ನ ಬಳಸಿದ್ರೆ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗೋದಿಲ್ಲ ಅಥವಾ ನಮ್ಮ ಗ್ರಾಹಕನ ಆರೋಗ್ಯಕ್ಕೆ ತೊಂದರೆ ಆಗೋದಿಲ್ಲ, ನನ್ನ ಮಣ್ಣಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಥವಾ ನನ್ನ ರಾಸುಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಈ ಒಂದು ಗಮನವನ್ನ ಇದಕ್ಕೆ ಇನ್ನೂ ರೈತರುಗಳ ಹತ್ರ ನಾವು ವಿಜ್ಞಾನಿಗಳು ಮತ್ತೆ ವಿಸ್ತರಣಾ ಕಾರ್ಯಕರ್ತರು ಇನ್ನೂ ಹೆಚ್ಚಿನ ಒಂದು ಜ್ಞಾನ ಮೂಡಿಸಬೇಕಾಗಿದೆ. ಮತ್ತೆ ಇವತ್ತಿನ ದಿನಗಳಲ್ಲಿ ರೈತರುಗಳು ಬಹಳ ಜ್ಞಾನ ಆಗಿದ್ದಾರೆ. ಮೊನ್ನೆ ಕಳೆದ ಕರೋನಾ ಶುರುವಾದಾಗ ಒಬ್ಬ ಸೆಂಟ್ರಲ್ ಗವರ್ನಮೆಂಟ್ ಕಮಿಷನರ್ ಒಬ್ರು ಬಹಳ ಖುಷಿಯಾಗಿ ಹೇಳ್ತಾ ಇದ್ರು, ಯಾಕೆಂದ್ರೆ ಒಬ್ಬ ರೈತ ಅವ್ರ ಫೀಲ್ಡ್ ನಿಂದ ವಿಡಿಯೋ ನಮ್ಮ ಯಾವ್ದು ಝೂಮ್ ಮೀಟಿಂಗ್ ನಲ್ಲಿ ನಂದು ಬೆಳೆ ಹೀಗಾಗಿದೆ ಅಂತ ಹೇಳಿ ತೋರಿಸ್ತಾ ಇದ್ರು. ಅದನ್ನ ನೋಡಿ ಅವರು ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ತಂತ್ರಜ್ಞಾನ ರೈತನ ಮಟ್ಟಕ್ಕೆ ಮುಟ್ಟಿದೆ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ನನಗೆ ಅಂತೇಳಿ ಹೇಳ್ತಾ ಇದ್ರು. ಈಗ ರೈತರು ಬಹಳ ಜ್ಞಾನಿಗಳಾಗಿದ್ದಾರೆ. ಒಂದು ವಿಚಾರ ವಿನಿಮಯ ಮಾಡಬೇಕು, ತಾವೇ ಒಂದು ನಿರ್ಧಾರ ತಗೋಬಾರದು ಒಂದು 4 ಜನ. ಮತ್ತೆ ಇನ್ನೊಂದು ಕೊರತೆ ಏನಾಗಿರೋದು ಅಂತಂದ್ರೆ ಕೆಲವೊಂದು ವಿಚಾರಗಳನ್ನ ರೈತರುಗಳು ಕೆಲವು ಪ್ರೊಫೆಷನಾಲಿಸಂ ಆಗಿ ತಗೊಂಡಿದ್ದಾರೆ, ಅಷ್ಟು ಈಸಿಯಾಗಿ ಹಂಚ್ಕೋತಾ ಇಲ್ಲ. ಕೆಲವ್ರು ಹಂಚ್ಕೋತಾ ಇದ್ದಾರೆ, ಕೆಲವ್ರು ಹಂಚ್ಕೋತಾ ಇಲ್ಲ. ಮತ್ತೆ ಕೆಲವರು ಅವ್ರ ಪಕ್ಕದ ರೈತರೇ ಹೇಳಿದ್ರೆ ಅದನ್ನ ನಂಬ್ತಾ ಇಲ್ಲ. ಈ ತರದ ಒಂದು ಏನು ಮನೋಭಾವಗಳು ಸ್ವಲ್ಪ ಜಾಸ್ತಿನೇ, ಕಾಂಪ್ಲೆಕ್ಸಿಟೀಸ್ ತುಂಬಾ ಜಾಸ್ತಿ ಆಗಿದೆ. ಯಾಕಂದ್ರೆ ನನ್ನ ಅನುಭವಕ್ಕೆ ಬಂದ ಹಾಗೆ ಕ್ಷೇತ್ರದಲ್ಲಿ ಸೇವೆ ಮಾಡ್ತಿರುವಂತಹ ಸಂದರ್ಭಗಳಲ್ಲಿ ನೋಡ್ತಾ ಇರ್ತೀರಿ, ವಿಭಿನ್ನ ಮನೋಭಾವದ ರೈತರು ಇರ್ತಾರೆ. ಬೆಳೆಯ ಒಂದು ಆಯ್ಕೆಯಿಂದ ಹಿಡಿದು ಆ ಬೆಳೆಯ ಬೇಸಾಯ ಕ್ರಮಗಳನ್ನ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಈ ರೀತಿ ಕೀಟ ಹಾಗೂ ರೋಗ ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಳುವಂತ ಸಂದರ್ಭದಲ್ಲಿ ಒಂದು ಸಾಮೂಹಿಕವಾಗಿ ಮಾಡಬೇಕಾದಂತಹ ಅಥವಾ ಸಹಕಾರಿ ಮನೋಭಾವದಲ್ಲಿ ಹೋಗಬೇಕಾದಂತಹ ಜವಾಬ್ದಾರಿ ಬೇಕಾಗುತ್ತೆ. ಅವರ ಬೆಳೆಗೆ ಆದಂತಹ ತೊಂದರೆ ಮುಂದಿನ ಹಂಗಾಮಿನಲ್ಲಿ ತನ್ನ ಬೆಳೆಗೂ ಆಗಬಹುದು, ಇದು ಬೇಕಾಗುತ್ತೆ. ಜೊತೆಗೆ ಈ ಆಶ್ರಯ ಸಸ್ಯಗಳು ಇರುವಂತಹ ಸಂದರ್ಭಗಳಲ್ಲಿ ಅಲ್ಲೂ ಸಹ ನಿರ್ವಹಣಾ ಕ್ರಮಗಳು ಬೇಕಾಗುತ್ತೆ. ಈಗ ನೀವೇ ತಿಳಿಸಿದ ಹಾಗೆ ಈ ಒಂದು ಮನೋಭಾವ ರೈತರಲ್ಲಿ ಇದೆ, ಇದು ರೈತರ ದೃಷ್ಟಿಯಿಂದ ಬದಲಾವಣೆ ಆಗಬೇಕಾದಂತಹ ವಿಚಾರಗಳಾಗಿವೆ. ಇನ್ನು ಈ ಸಮಗ್ರ ಕೀಟ ನಿರ್ವಹಣೆಯಿಂದ ಯಾರಿಗೆ ಎಷ್ಟೆಷ್ಟು ಲಾಭ ನಷ್ಟ, ಮೊದಲು ರೈತರ ಬಗ್ಗೆ ಮಾತಾಡೋಣ. ಸಮಗ್ರ ಕೀಟ ನಿರ್ವಹಣೆಯಿಂದ ಅತಿ ಹೆಚ್ಚಿನ ಲಾಭ ಅವನಿಗೆ, ರೈತನಿಗೆ ನನ್ನ ಒಂದು ಇದರಲ್ಲಿ. ಯಾಕೆ ಅಂತಂದ್ರೆ ಅವನ ಬೆಳೆಗೆ ಕೀಟಗಳು ಒಂದು ಆರ್ಥಿಕ ಹಾನಿಯ ಮಟ್ಟವನ್ನೇ ಮುಟ್ಟೋದಿಲ್ಲ ಮೊದಲನೇದು. ಎರಡನೇದು ಅದ್ರ ಜೊತೆಗೆ ಒಂದಷ್ಟು ಬೇರೆ ಬೇರೆ ಬೆಳೆಗಳನ್ನು ಬೆಳೆಸಿರ್ತಾನೆ, ಆ ಬೆಳೆಗಳಿಂದ ಇನ್ನೊಂದಷ್ಟು ಇನ್ಕಮ್ ಜಾಸ್ತಿ ಆಗ್ತದೆ. ನಾನು ಅವಾಗಲೇ ನಿಮಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೆ, ಟೊಮೆಟೊ ಬೆಳೆನಲ್ಲಿ ಮೆಕ್ಕೆಜೋಳ ಹಾಕಿರೋದ್ರಿಂದ ಸುಮಾರು 10-16 ಬಾರಿ ಅವರ ಇನ್ಸೆಕ್ಟಿಸೈಡ್ ಕಡಿಮೆ ಆಗೋದು. ಅಂದ್ರೆ ಬೇರೆ ಬೇರೆ ರೈತರುಗಳಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಗಳು ತಗೊಂಡಾಗ ಕಡಿಮೆ ಅಂದ್ರೂ 10 ಸಲ. ಈಗ ನಾನ್ IPM, ಅವನ IPM ಮೆಕ್ಕೆಜೋಳ ಹಾಕಿರ್ಲಿಲ್ಲ, ಅವನ IPM ಮಾಡಿರ್ಲಿಲ್ಲ, ಅವನು ಕಂಪೇರ್ ಮಾಡಿದ್ರೆ ಇವನ ಹತ್ರ 10 ಸಲ 10-16 ಬಾರಿ ಇನ್ಸೆಕ್ಟಿಸೈಡ್, ಅಂದ್ರೆ ಅಷ್ಟು ಖರ್ಚು ಕಡಿಮೆ ಆಯ್ತು. ಇನ್ನೂ ಒಂದು ಅದರಲ್ಲಿ ಈ ಕೀಟಗಳು ಪ್ರಮುಖವಾಗಿ ನುಸಿಗಳು ವೈರಾಣು ರೋಗಗಳನ್ನು ಹರಡ್ತವೆ. ಅವನಲ್ಲಿ ಆ ವೈರಾಣು ರೋಗ ಬಂತು ಅಂದ್ರೆ ಆ ಗಿಡ ಕಿತ್ತಾಕೋದಕ್ಕೆ ಹೇಳ್ತೀವಿ ನಾವು. ಅಲ್ಲಿ ಗಿಡಗಳ ಸಂಖ್ಯೆ ಬಹಳ ಕಡಿಮೆ ಆಗೋಯ್ತು, ಯಾರ್ದು ಸಮಗ್ರ ಕೀಟ ನಿರ್ವಹಣೆ ಮಾಡದೇ ಇರೋನು. ಆದ್ರೆ ಇವನು ಸಮಗ್ರ ಕೀಟ ನಿರ್ವಹಣೆ ಮಾಡಿದ್ದಕ್ಕೋಸ್ಕರ ಇವನಲ್ಲಿ ಆ ಗಿಡಗಳ ಸಂಖ್ಯೆ ಅಷ್ಟೇ ಇತ್ತು, ಆಲ್ಮೋಸ್ಟ್ ಒಂದ 5% ಗಿಂತ ಕಡಿಮೆ ಗಿಡಗಳನ್ನಷ್ಟೇ ಇವನು ಹೊರಗಡೆ ಕಿತ್ತಾಕಿದ. ಅದಲ್ಲದೇನೆ ಇನ್ನೂ ಒಂದು ಪ್ರಮುಖ ಏನಂತಂದ್ರೆ, ನಂತರದ ದಿನಗಳಲ್ಲಿ ಮಳೆ ಬಂತು, ಗಾಳಿ ಮಳೆ ಬಂತು. ಆ ಗಾಳಿ ಮಳೆ ಬಂದಾಗ ಅವನದು ತೋಟ ಕಂಪ್ಲೀಟ್ ಮಲ್ಕೊಂಡ್ಬಿಡ್ತು ಗಾಳಿಗೆ. ಇವನ್ ಮೆಕ್ಕೆಜೋಳ ಹಾಕಿದ್ರಿಂದ ಇವನಲ್ಲಿ ಮಲ್ಕೊಂಡದ ಪ್ರಮಾಣ ಬಹಳ ಕಡಿಮೆ ಕಡಿಮೆ ಆಯ್ತು. ಅವನಿಗಿಂತ ಇವನು ಇನ್ನು 4 ಹಾರ್ವೆಸ್ಟ್ ಪಿಕ್ಕಿಂಗ್ ಜಾಸ್ತಿ ಮಾಡಿದ, ಹಾಗೆ ಇವನ್ ಬೆಳೆಯ ಡ್ಯೂರೇಷನ್ ಕೂಡ ಜಾಸ್ತಿ ಆಯ್ತು, ಆದಾಯ ಜಾಸ್ತಿ ಆಯ್ತು. ಮತ್ತೆ ಅವನಿಗೆ ಮೆಕ್ಕೆಜೋಳದ ಕಾಳು ಸುಮಾರು 8,000 ರೂಪಾಯಿ ಆನೇನ ಆವರೇಜ್, ಅಷ್ಟು ಜನದ ರೈತರುಗಳನ್ನ ಕೊಡಿಸ್ಕೊಂಡು 8,000 ರೂಪಾಯಿ ಅವನಿಗೆ ಅಡಿಷನಲ್ ಗ್ರೈನ್ ಅಲ್ಲಿ, ಅವ್ರು ಯಾರು ಸೇತನೆ ಮಾಡ್ಲಿಲ್ಲ ಅಂದ್ರೆ ಅಡಿಷನಲ್ ಇನ್ಕಮ್ ಬರುತ್ತೆ. ಅವನ್ ಬೆಳೆ ರಾಸುಗಳಿಗೆ ಮೇವಾಯ್ತು, ಇನ್ನೊಂದಷ್ಟು ಇದಾಯ್ತು, ಮತ್ತೆ ಖರ್ಚು ಕಡಿಮೆ ಆಯ್ತು. ಈಗ ಇವನ್ ಪೆಸ್ಟಿಸೈಡ್ಸ್ ಬೇಕು ಅಂತಂದಾಗ ಆಟೋಮೆಟಿಕ್ ಆಗಿ ಸಾಲ ಮಾಡ್ತಾನೆ, ಯಾಕೆಂದ್ರೆ ಅವನಷ್ಟು ಎಲ್ಲರತ್ರನೂ ಅಷ್ಟೊಂದು ಇದಿರೋದಿಲ್ಲ, ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರೋದಿಲ್ಲ, ಪ್ರತಿ ಸಲ ಅವನ್ ಸಾಲ ತರೋದಿದ್ದೇ ಇದೆ. ಹಾಗಾಗಿ ಆ ಸಾಲ ತರೋದು ಇವನಿಗೆ ಇದಾಯ್ತು. ಸಾಲ ತರಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಅದಕ್ಕೆ ಕಟ್ಟೋ ಬಡ್ಡಿ ಇವನು ಉಳಿತಾಯ ಆಯ್ತು. ಇದಿಷ್ಟು ರೈತನಿಗಾಗುವಂತ ಲಾಭ. ಗ್ರಾಹಕರಿಗೆ ಇನ್ನೂ ಅತಿ ಹೆಚ್ಚಿನ ಲಾಭ ಆಗ್ತದೆ, ಯಾಕೆ ಅಂತಂದ್ರೆ ಒಳ್ಳೆ ಆಹಾರ ಅವನಿಗೆ ಸಿಕ್ಕಾಗ ಆಟೋಮೆಟಿಕ್ ಆಗಿ ಅವನ ಎಲ್ಲ ಇದು ಅವನ ಮಾರ್ಗ ಏನು ಹಾಸ್ಪಿಟ್ಲಿಗೆ ಹೋಗೋದು, ಅವನ ಕಾಯಿಲೆ ಬಿಡೋದು ಎಲ್ಲ ತಪ್ತದೆ. ಅದಕ್ಕಿಂತ ಹೆಚ್ಚಾಗಿ ಅವನೇನಾದ್ರೂ ಒಬ್ಬ ಕಾರ್ಮಿಕನಾಗಿದ್ದಾಗ ಆ ಕಾರ್ಮಿಕ ಸಂಸ್ಥೆ ಕೆಲಸ ಮಾಡ್ತಾ ಇರುವಂತ ಸಂಸ್ಥೆಗೆ ಆ ಕಾರ್ಮಿಕನಿಂದ ಒಳ್ಳೆ ಆರೋಗ್ಯವಂತನಾಗಿದ್ದಾಗ ದೃಢಕನಾಗಿದ್ದ ಒಳ್ಳೆ ಕೆಲಸ ಮಾಡ್ತಾನೆ, ಅವನು ಸಂಸ್ಥೆಯ ಬೆಳವಣಿಗೆ ಆಯ್ತದೆ. ಓವರ್ಆಲ್ ಎಲ್ಲ ಸಮಾಜಕ್ಕೆ ಬಹಳ ಒಳ್ಳೆ ಆರೋಗ್ಯವಾಗಿರುತ್ತದೆ. ಇನ್ನು ಇದರ ಒಂದು ಪರೋಕ್ಷವಾಗಿ ಇದರ ಲಾಭ ಪರಿಸರದ ಮೇಲೂ ಖಂಡಿತವಾಗಿ ಖಂಡಿತ. ಜೊತೆಗೆ ಮಣ್ಣು ಉತ್ತಮವಾಗಿರುತ್ತೆ, ಮುಂದಿನ ಬೆಳೆಗೆ ಬೇಕಾದಂತಹ ಫಲವತ್ತತೆಯನ್ನ ಕಾಪಾಡಿಕೊಂಡಿರುತ್ತೆ, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಆತ್ಮಸ್ಥೈರ್ಯ ಬಂದಿರುತ್ತೆ, ನಾನು ನನ್ನ ಭೂಮಿಯಲ್ಲಿ ಯಶಸ್ವಿಯಾಗಿ ಬೆಳಿತೀನಿ, ಹೊಸ ಬೆಳೆಯನ್ನು ಸಹ ಬೆಳಿತೀನಿ ಅನ್ನೋದು ಬರುತ್ತೆ. ಈ ರೀತಿ ಪರೋಕ್ಷವಾಗಿ ಆಗ್ತಾ ಇರುತ್ತೆ. ಪರಿಸರ ವ್ಯವಸ್ಥೆಯಲ್ಲಿ ಈ ರೀತಿಯ ಒಂದು ಈ ಕೀಟ ಹಾಗೂ ರೋಗಗಳ ನಿರೋಧಕ ಶಕ್ತಿ ಆ ಒಂದು ಮಣ್ಣಿನಲ್ಲಿ ಆ ಒಂದು ಪರಿಸರದಲ್ಲಿ ಇದೆ ಅಂದ್ರೆ ಮುಂದಿನ ಬೆಳೆಗಳಲ್ಲೂ ಸಹ ಈತನಿಗೆ ಸೋಲಾಗೋದಿಲ್ಲ ಖಂಡಿತವಾಗಿ. ಯಾಕೆಂದ್ರೆ ಇದು ಕಂಟಿನ್ಯೂಸ್ ಆಗಿ ಬೆಳೀತಾ ಇರ್ತದೆ, ಸುಸ್ಥಿರತೆ ಅಭಿವೃದ್ಧಿ ಆಗ್ತಾ ಇರ್ತದೆ, ಸ್ಥಿರತೆ ಇರ್ತದೆ. ಅವತ್ತು ಸುಸ್ಥಿರತೆ ಅಂತಂದ್ರೆ ಅದು ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ, ಕಡಿಮೆ ಆಗೋದಿಲ್ಲ, ಆರೋಗ್ಯ ವೃದ್ಧಿಸ್ತಾ ಹೋಗುತ್ತೆ ಬೆಳೆದಷ್ಟು ಬೆಳೆದಷ್ಟು. ರಾಮೇಗೌಡರ, ಇಷ್ಟೊತ್ತು ನಾವು ಬದನೆ ಹಾಗೂ ಕುಂಬಳ ಜಾತಿಯ ತರಕಾರಿ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳು ಏನೆಲ್ಲ ಇರುತ್ತೆ, ಎಲ್ಲಿಂದ ಪ್ರಾರಂಭ ಆಗಬೇಕು, ಎಲ್ಲಿ ತನಕ ಹೋಗಬೇಕು, ಹೇಗೆಲ್ಲ ಮಾಡಬೇಕು, ಹೀಗೆ ಮಾಡೋದ್ರಿಂದ ಆಗುವಂತಹ ಅನುಕೂಲತೆಗಳು ಇದೆಲ್ಲವನ್ನ ನೀವು ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮ ಕೇಳ್ತಿರುವಂತ ನಮ್ಮ ರೈತ ಬಾಂಧವರಿಗೆ ಒಂದು ಆಸೆ ಇರುತ್ತೆ, ನಾವು ಸಹ ನಮ್ಮ ಅನುಭವವನ್ನ ಅಥವಾ ನಮ್ಮ ಸಮಸ್ಯೆಯನ್ನ GK ರಾಮೇಗೌಡ ಅವ್ರ ಜೊತೆ ಹಂಚ್ಕೋಬೇಕು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ. ನನ್ನ ದೂರವಾಣಿ ಸಂಖ್ಯೆ 9483532370. ಇನ್ನೊಂದ್ಸಲ ಹೇಳ್ತೀನಿ, 9483532370. ಇನ್ನೊಂದ್ಸಲ ಇಂಗ್ಲಿಷ್ನಲ್ಲಿ ಹೇಳ್ಬಿಡ್ತೀನಿ, ಭಾಳಷ್ಟು ಜನ ಈಗ ಇಂಗ್ಲಿಷಿಗೆ ಭಾಳ ಫೆಮಿಲಿಯರ್ ಆಗ್ಬಿಟ್ಟಿದ್ದಾರೆ.